ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಡೋಣ. ನಮಸ್ಕಾರ ಡಾಕ್ಟರ್ ಶರಣಗೌಡ್ರೆ. ನಮಸ್ಕಾರ ಸರ್. ಹೇಳಿ, ನಾವು ಇತ್ತೀಚೆಗೆ ನ್ಯಾನೋ ತಂತ್ರಜ್ಞಾನ ಬಹಳಷ್ಟು ಕ್ಷೇತ್ರದಲ್ಲಿ ಕೇಳ್ತಾ ಇದ್ದೇವೆ ಅದರ ಹೆಸರನ್ನು. ಕೃಷಿ ಕ್ಷೇತ್ರಕ್ಕೆ ಬಂದಾಗ ಈ ಮೊದಲನೇದಾಗಿ ನ್ಯಾನೋ ತಂತ್ರಜ್ಞಾನದ ವಿವರಣೆ ಕೊಡಿ. ಏನಿದು ನ್ಯಾನೋ ತಂತ್ರಜ್ಞಾನ ಅಂದರೆ? ಸರ್, ಮುಖ್ಯವಾಗಿ ಹೇಳಬೇಕಂತಂದರೆ ತಮಗೆಲ್ಲ ತಿಳಿದ ಹಾಗೆ ನ್ಯಾನೋ ಅನ್ನೋದೊಂದು ಪದ ಸರ್. ಸೊ ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಕಣಗಳಲ್ಲಿ ಬೇರೆ ಬೇರೆ ಒಂದು ಸೈಜ್ ವೇರಿಯೇಷನ್ ಆದಾಗ 0.1 to 100 ನ್ಯಾನೋಮೀಟರ್ಸ್ ಅಂತ ಯಾವ ಕಣಗಳಿಗೆ ನಾವು ಐಡೆಂಟಿಫೈ ಮಾಡಿರ್ತೀವಿ ಅಂತ ಕಣಗಳನ್ನು ನಾವು ನ್ಯಾನೋ ಕಣಗಳನ್ನಂತ ಹೇಳ್ತಾ ಇದ್ದೀವಿ. ಸೊ 1959 ರಿಚರ್ಡ್ ಫಿಯನ್ಮನ್ ಅಂತಂದು ಒಬ್ಬ ಫಿಸಿಷಿಯನ್, ಸೊ ಅವರು ಈ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಕಂಡಿಡಿದ್ರು. ತದನಂತರ ಒಬ್ಬ ನೂರಿ ಟ್ಯಾಂಗುಚಿ ಅಂತೇಳಿ 1974, ಸೊ ಇದಕ್ಕೆ ಒಂದು ಹೆಸರಿಟ್ರು ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು. ಸೊ ಯಾಕೆ ಅಂದರೆ ಯಾವ ಕಣ ಒಂದು 0.1 to 100 ನ್ಯಾನೋಮೀಟರ್ ಅಲ್ಲಿ ಇರುತ್ತೆ, ಅಂದರೆ 10 to the power of -9 ನ್ಯಾನೋಮೀಟರ್ ಅಲ್ಲಿ ಬರುತ್ತೆ, ಅಂತ ಕಣಗಳಿಗೆ ನಾವು ನ್ಯಾನೋ ಕಣಗಳಂತ ಗುರುತಿಸಲಾಗಿತ್ತು. ಸೊ ಆ ಕಣಗಳನ್ನು ಉಪಯೋಗ ಮಾಡಿಕೊಂಡು ಏನು ನಾವು ಒಂದು ಪ್ರೊಡಕ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀವಿ, ಸೊ ಆ ಪ್ರೊಡಕ್ಟ್ಗೆ ನ್ಯಾನೋ ಪ್ರೊಡಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಈಗಾಗಲೇ ತಮಗೆ ತಿಳಿದ ಹಾಗೆ ಮಾರುಕಟ್ಟೆಯಲ್ಲಿ ನ್ಯಾನೋ ಕಾರ್ ಅಂತ ಬಂತು, ನ್ಯಾನೋ ಸಿಮ್ ಅಂತ ಬಂತು. ಸೊ ಅವು ಯಾವು ನ್ಯಾನೋ ಒಂದು ಕಣಗಳನ್ನು ಯೂಸ್ ಮಾಡಿ ತಯಾರು ಮಾಡಿದಂತ ವಸ್ತುಗಳಲ್ಲ, ಯಾಕಂದ್ರೆ ನಾವು ಏನಾದರೂ ಒಂದು ಹೆಸರಿಡಬೇಕಾದ್ರೆ ಸೊ ನಮಗೆ ಮಾಹಿತಿ ಪ್ರಕಾರ ಅದಕ್ಕೆ ಒಂದು ನ್ಯಾನೋ ಅಂತ ಹೆಸರುಕೊಳ್ಳಿಕ್ಕೆ ಬೇರೆ ಪದ ಇಲ್ಲ. ಸೊ ಅಂತ ಒಂದು ಫ್ಯಾನ್ಸಿ ಹುಡುಗೋಸ್ಕರ ನ್ಯಾನೋ ಅಂತ ಇಟ್ಟಿದ್ದಾರೆ ಹೊರತಾಗಿ ಅದರಲ್ಲಿ ಯಾವುದೇ ರೀತಿಯ ಕಣಗಳನ್ನ ಉಪಯೋಗ ಮಾಡತಕ್ಕಂತಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾದಾಗ ಯಾವಾಗ ಈ ಒಂದು ತಂತ್ರಜ್ಞಾನದ ಒಂದು ವಿಶ್ಲೇಷಣೆಯನ್ನ ಮಾಡಿಕೊಂಡಾಗ ಸೊ ಏನು ಅದರ ಗಾತ್ರ ಕಡಿಮೆ ಆಗುತ್ತೆ, ಅದರ ಒಂದು ಏರಿಯಾ ಜಾಸ್ತಿ ಆಗುತ್ತೆ. ಸೊ 10 to the power of -9 ಅಂತ ಹೇಳಿದ ತಕ್ಷಣನೇ ದೊಡ್ಡ ಕಣಗಳನ್ನು ನಾವು ಕಟ್ಟು ಮಾಡಿದಾಗ ಅದರ ಒಂದು ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ಸೊ ಒಂದು ಚಿಕ್ಕ ಉದಾಹರಣೆ ಕೊಡಬೇಕಂತಂದ್ರೆ ಒಂದು ನೋಟ್ಬುಕ್ ಇದೆ, 100 pages ನೋಟ್ಬುಕ್ ಇದೆ. ಸೊ ಅದರ ಒಂದು ಥಿಕ್ನೆಸ್ ಬಂದ್ಬಿಟ್ಟು 1 centimeter ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ 100 pages ಇದೆ, ಅದನ್ನು ನಾವು 100 pages ಅನ್ನು ಹಾರ್ಡ್ನೇ ಮಾಡಿದಾಗ ಅದು ನಮಗೆ 100 square feet ಏರಿಯಾ ಆಗಿ ಕನ್ವರ್ಟ್ ಆಗುತ್ತೆ. 1 square feet ಇರತಕ್ಕಂಥ ನೋಟ್ಬುಕ್ 100 square feet ಆಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಅದೇ 100 square feet ಇರತಕ್ಕಂಥ ಒಂದು ಚಿಕ್ಕ ಕಣಗಳನ್ನು ಮಾಡಿಕೊಂಡಾಗ, ಅಂದ್ರೆ ನ್ಯಾನೋ ತಂತ್ರಜ್ಞ ಬರೀ ಮೈಕ್ರೋದಲ್ಲಿ ಇದ್ವಿ, MML ಕೂಡ ಇಲ್ಲ, ಅದಕ್ಕಿಂತ ಚಿಕ್ಕ ಮಾಡಿಕೊಂಡಾಗ ನ್ಯಾನೋಗೆ ಹೋದಾಗ ಇದು ಒಂದು ಅಷ್ಟು ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಒಂದು ಕಣಗಳ ಒಂದು ಮಹತ್ವ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಯಾವಾಗ ಕಣಗಳ ಒಂದು ಸೈಜ್ ಕಡಿಮೆ ಆಗುತ್ತೆ ಅದರ ಒಂದು ರಿಯಾಕ್ಟಿವಿಟಿ ಇರಬಹುದು. ಸೊ ನಾವು ಈಗಾಗಲೇ ನಾವು ಬೆಳಕಿನಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ಕಣಗಳು ಆ ಒಂದು ಬೆಳಕಿನ ಒಂದು ಶಾಖೆಗೆ ಅಥವಾ ಒಂದು ಬೆಳಕಿಗೆ ಕಾಣತಕ್ಕಂಥ ಕಣಗಳು ನಾವು ಮೇಲೆ ಕೆಳಗೆ ಹೋದನ್ನು ನೋಡ್ತಾ ಇರ್ತೀವಿ. ಸೊ ಅದು ಬಂಬಾರ್ಡಿಂಗ್ ಅಂತ ಹೇಳ್ತಾ ಇದ್ದೀವಿ. ಸೊ ಬ್ರೌನಿಯನ್ ಮೋಷನ್ ಅಲ್ಲಿ ಇದ್ದಾಗ ಕಣಗಳು ಮೇಲೆ ಕೆಳಗೆ ಹೋಗ್ತಾವೆ, ಯಾಕಂದ್ರೆ ಗುರುತ್ವಾಕರ್ಷಣೆ ಇರೋದಿಲ್ಲ, ಕಣಗಳ ಸೈಜ್ ಚಿಕ್ಕದಾಗಿರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅದು ನಮಗೆ ಬೇಗನೆ ರೀಚ್ ಮಾಡಲಿಕ್ಕೆ, ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಇದು ತುಂಬಾ ಉಪಯುಕ್ತ ಆಗುತ್ತದೆ. ಅದಲ್ಲದೆ ಎಂಜಾಯ್ಮೆಂಟ್ ಆಕ್ಟಿವಿಟಿ ಕೂಡ ತುಂಬಾ ಒಂದು ಅದ್ಭುತವಾದ ಒಂದು ವಿಶ್ಲೇಷಣೆಗಾಗಲೇ ಅನೇಕ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸೊ ಅದೇ ಈ ಕಣಗಳು ಎಲ್ಲಾ ರೀತಿಯ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ವಿಜ್ಞಾನದಲ್ಲಿ ಲಿಖಿತವಾದ ರೂಪದಲ್ಲಿ ಲಭ್ಯವಾಗಿರುತ್ತದೆ. ಅಂದ್ರೆ ನ್ಯಾನೋ ಕಣಗಳು ಒಂದು ಬಳಕೆ ಕೃಷಿ ಕ್ಷೇತ್ರದಲ್ಲಿ ಬರಬೇಕಾಗಿದೆ. ನ್ಯಾನೋ ತಂತ್ರಜ್ಞಾನ ಅಂದ್ರೆ ನ್ಯಾನೋ ಅತಿ ಸೂಕ್ಷ್ಮವಾದಂತಹ ಒಂದು ಕಣಗಳ ಒಂದು ಬಳಕೆ ತಂತ್ರಜ್ಞಾನ ಇದೆ. ಹೌದು. ಈಗ ಕೃಷಿಗೆ ಬಂದಾಗ, ಕೃಷಿ ಕ್ಷೇತ್ರಕ್ಕೆ ಬಂದಾಗ ಯಾವ್ಯಾವ ಒಂದು ಪ್ರಮುಖವಾದಂತಹ ವಿಭಾಗಗಳಲ್ಲಿ ಈ ಒಂದು ನ್ಯಾನೋ ತಂತ್ರಜ್ಞಾನ ಈಗಾಗಲೇ ಚಾಲ್ತಿಯಲ್ಲಿ ಬಂದಿದೆ ಅಂತಿರ್ತಾವ? ತಮಗೆ ತಿಳಿದ ಹಾಗೆ ರೈತ ಬಾಂಧವರಿಗೆ ಒಂದು ಹೇಳಿಕೆ ಅಂತಂದ್ರೆ, ಕಳೆದ 2 ವರ್ಷದಿಂದ ಭಾರತ ಸರ್ಕಾರ ಇಫ್ಕೋದಿಂದ ತಯಾರಿಸಿದಂತ ಒಂದು ನ್ಯಾನೋ ಯೂರಿಯಾವನ್ನ ಈಗ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿತ್ತು. ಸೊ ಕೆಲ ವಿಜ್ಞಾನಿಗಳು ಅಥವಾ ಕೆಲ ರೈತರು ಅದರ ಒಂದು ಉಪಯೋಗ ಇದೆ ಅಂತ ಹೇಳಿದ್ರು, ಕೆಲ ರೈತರು ಉಪಯೋಗ ಇಲ್ಲ ಅಂತ ಹೇಳಿದ್ರು. ಏನಂತಂದ್ರೆ, ಯಾವಾಗ ನಾವು ಒಂದು 50 kg ಒಂದು ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ವಿ, ಅದಕ್ಕೆ ಒಂದು ರಿಪ್ಲೇಸ್ಮೆಂಟ್ ಆಗಿ ಅದಕ್ಕೆ ಒಂದು ಬದಲಾವಣೆಯಾಗಿ ನೀವು ಎನರ್ಜಿ ಬೂಸ್ಟರ್ ಆಗಿ ಅಂದರೆ ಫೋಲಿಯರ್ ಅಪ್ಲಿಕೇಶನ್ ಮಾಡಲಿಕ್ಕೆ 2 ಸರಿ ನೀವು ಅಪ್ಲೈ ಮಾಡಿ ಅಂತಂದು ಏನು ಒಂದು ಆದೇಶವನ್ನು ಹೊರಡಿಸ್ತು, ಆ ರೀತಿ ನೀವು ಉಪಯೋಗ ಮಾಡಿದರೆ ಖಂಡಿತ ಇದರ ಒಂದು ಇಟ್ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಅಲ್ಲ, ಇದು ಸಪ್ಲಿಮೆಂಟರಿ. ಇದು ಸಪ್ಲಿಮೆಂಟರಿ ಆಗಿ ನೀವು ಕೊಟ್ಟಾಗ ಸೊ ಅದರ ಒಂದು ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ, ಅದರ ಒಂದು ಬಳಕೆ ಕೂಡ ಹೆಚ್ಚಾಗುತ್ತೆ. ಈ ದಿನಗಳಲ್ಲಿ ನೋಡಿದಾಗ ಯಾವಾಗ ಇಫ್ಕೋ ಯೂರಿಯಾ ಬಂತು, ಇಫ್ಕೋ DAP ಬಂದಿದೆ, ಜಿಂಕ್ ಬಂದಿದೆ, ಕಾಪರ್ ಬಂದಿದೆ, ಪೊಟ್ಯಾಶ್ ಬಂದಿದೆ, ಹೀಗೆ ಅನೇಕ ಬೇರೆ ಬೇರೆ ಕಂಪನಿಗಳು ಕೂಡ ನ್ಯಾನೋ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಈಗ ಮಾರುಕಟ್ಟೆಗೆ ಬರ್ತಾ ಇದೆ. ಸೊ ಯಾವುದೇ ಕಣಗಳು ಮಾರುಕಟ್ಟೆಗೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಸರ್ಕಾರದಿಂದ ಮಾನ್ಯತೆ ಪಡೆದು ಎಷ್ಟು ಆ ಕಣಗಳ ಸೈಜ್ ಇರಬೇಕು, ಗಾತ್ರವಾಗಿರಬೇಕು, ಮತ್ತು ಅದರ ಒಂದು ರಿಯಾಕ್ಟಿವಿಟಿ ಎಷ್ಟಿರಬೇಕು ಅಂತ ಹೇಳ್ತೀವಿ, ಅಂದರೆ ಪೊಟೆನ್ಷಿಯಲ್ ಜೇಟಾ ಪೊಟೆನ್ಷಿಯಲ್ ಎಷ್ಟಾಗಿರಬೇಕು ಅಂತಂದು ಈಗಾಗಲೇ ಸರ್ಕಾರದಿಂದ ಆದೇಶ ಕೂಡ ಒಂದು ಬಂದಿದೆ. ಬಟ್ ಇದು ನ್ಯಾನೋ ಕಣಗಳನ್ನು ನಾವು ಫೋಲಿಯರ್ ಅಪ್ಲಿಕೇಶನ್ ಮಾತ್ರ ಸರ್ಕಾರ ಈಗ ಒಂದು ನಿರ್ಧಾರ ಮಾಡಲಾಗಿದೆ, ಬಟ್ ಯಾವುದೇ ರೀತಿ ಸಾಯಿಲ್ ಅಪ್ಲಿಕೇಶನ್ಗೆ ಇನ್ನೂ ಆದೇಶ ಹೊರಡಿಸಿಲ್ಲ. ಕಾರಣಗಳು ಸುಮಾರಿದೆ. ಈಗ ನ್ಯಾನೋ ಅಂದ್ರೆ ಬೇರೆ ಬೇರೆ ಈಗ ಪೊಟ್ಯಾಷ್ ಬಂದಿದೆ, ಜಿಂಕ್ ಬಂದಿದೆ ಅಂತ ವಿಚಾರ ಹೇಳಿದ್ರಿ, ನ್ಯಾನೋ ಯೂರಿಯಾ ಬಂದಿದೆ, ನ್ಯಾನೋ ಡಿಎಪಿ ಬಂತು. ಹಿಂದಕ್ಕೆಲ್ಲ ನೋಡ್ರಿ ತಾವ್ ಹೇಳಿದಂಗೆ ಒಂದು 50 kg ಬ್ಯಾಗ್ ಅನ್ನ ತಂದು ಯೂರಿಯಾ ಗೊಬ್ಬರವನ್ನು ಹಾಕ್ಬೇಕಾದದನ್ನ ಈಗ ಕೇವಲ 150 ml ನಲ್ಲಿ ಒಂದು ಒಂದು ಬ್ಯಾಗ್ ನಷ್ಟು ಶಕ್ತಿ ಕೊಡ್ತಕ್ಕಂತ ಪೋಷಕಾಂಶ ಇರತಕ್ಕಂತ ನ್ಯಾನೋ ಯೂರಿಯಾ ಕಂಡುಹಿಡಿದ್ರು. ಅದರ ಈ ನ್ಯಾನೋ ತಂತ್ರಜ್ಞಾನ ಈ ರೀತಿ ಕಂಡುಹಿಡಿದು ಇದನ್ನು ಬಳಸೋದ್ರಿಂದ ರೈತರಿಗೆ ಏನು ಲಾಭ ಆಗದಂತ್ರಿ? ಸರ್, ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಒಂದು ಅಷ್ಟು ಗಾತ್ರದ ಒಂದು ಮಟೀರಿಯಲ್ ನಮಗೆ ಸೇವ್ ಆಗುತ್ತೆ, ಅಂದ್ರೆ ಕಾಸ್ಟ್ ಸೇವ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸೇವ್ ಆಗುತ್ತೆ, ಬಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಅಷ್ಟು ಏನು ಟಾಕ್ಸಿಕ್ ಸಾಯಿಲ್ ಅಲ್ಲಿ ಹೋಗ್ತಾ ಇತ್ತು ಅಥವಾ ಎನ್ವೈರನ್ಮೆಂಟ್ ಅಲ್ಲಿ ಹೋಗ್ತಾ ಇತ್ತು, ಅಂತ ಒಂದು ಎನ್ವೈರನ್ಮೆಂಟ್ ಟಾಕ್ಸಿಕ್ ಇರಬಹುದು, ಸಾಯಿಲ್ ಟಾಕ್ಸಿಕ್ ಇರಬಹುದು, ಅದನ್ನ ಕಡಿಮೆ ಮಾಡುವ ಒಂದು ಶಕ್ತಿ ಈ ಒಂದು ನ್ಯಾನೋ ಕಣಗಳಲ್ಲಿ ಇದೆ ಅಂತಂದು ಈಗಾಗಲೇ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಅಂದ್ರೆ ಇದು ಪೋಷಕಾಂಶ ಕ್ಷೇತ್ರದಲ್ಲೇ ಆಯ್ತು ನ್ಯಾನೋ ತಂತ್ರಜ್ಞಾನ ಕೃಷಿಗೆ ಬಂದಂಗೆ. ಇನ್ನು ಮತ್ತೆ ಬೇರೆ ಅಂಗಗಳಲ್ಲಿ, ಕೃಷಿಯ ಬೇರೆ ವಿಭಾಗಗಳಲ್ಲಿ ಯಾವ ರೀತಿ ಪ್ರಚಲಿತವಾಗಿ ಬರ್ತಾ ಇದೆ ಮುಂದಿನ? ಸರ್, ಕೃಷಿ ಅಂತ ತಕ್ಷಣ ಒಂದು ಬೀಜ ಮುಖ್ಯ. ಸೊ ಬೀಜಕ್ಕೆ ನಾವು ನ್ಯಾನೋ ಕಣಗಳನ್ನ ಲೇಪನೆ ಮಾಡಿದಾಗ, ಸೊ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮತ್ತು ನ್ಯಾನೋ ತಂತ್ರಜ್ಞಾನ ಕೇಂದ್ರದಲ್ಲಿ ಅನೇಕ ವಿವಿಧ ವಿಭಾಗಗಳ ಒಂದು ವಿಜ್ಞಾನಿಗಳ ಸಹಯೋಗದೊಂದಿಗೆ ಅನೇಕ ಒಂದು ಸಂಶೋಧನೆ ಕೂಡ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಒಂದು ಲೇಪನ ಶಕ್ತಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಬೀಜಗಳಿಗೆ ಲೇಪನ ಮಾಡಿದಾಗ ಬೀಜೋಪಚಾರ ಮಾಡ್ತಾ ಇದ್ವಿ. ಸೊ ಬೀಜೋಪಚಾರವನ್ನ ನಾವು ನ್ಯಾನೋ ಕಣಗಳಿಂದ ಮಾಡಿದಾಗ ನಾವು ಮಾಡಿದಂತ ಕಣಗಳು ಏನಂದ್ರೆ ಸಿಲ್ವರ್ ನ್ಯಾನೋ ಕಣಗಳು ಇರಬಹುದು, ಜಿಂಕ್ ನ್ಯಾನೋ ಕಣಗಳು ಇರಬಹುದು, ಕಾಪರ್ ನ್ಯಾನೋ ಕಣಗಳು ಇರಬಹುದು. ಇದರಿಂದ ನಮಗೆ ಒಂದು ಬೀಜಗಳ ಒಂದು ಉತ್ಪತ್ತಿ ಅಂದ್ರೆ ಏನ್ ಮೊಳಕೆ ಒಡೆಯುವ ಒಂದು ಪ್ರಮಾಣ ಏನಿದೆಯಲ್ಲ ಅದು ನಮಗೆ ಆಲ್ಮೋಸ್ಟ್ 10-15% ವರೆಗೂ ಹೆಚ್ಚಿಗೆ ಬಂದಿದೆ. ಅದಲ್ಲದೆ ಇಳುವರಿ ಕೂಡ ಒಂದು ಅಧಿಕವಾಗಿದ ಒಂದು ಸಂಶೋಧನೆ ಕೂಡ ನಮಗೆ ಕಂಡು ಬಂದಿದೆ. ಸೊ ಮುಖ್ಯವಾಗಿ ನಾವು ಈ ಭಾಗದಲ್ಲಿರ್ತಕ್ಕಂಥ ಪ್ಯಾಡಿ ಮೇಲೆ ರಿಸರ್ಚ್ ಮಾಡಿದ್ವಿ, ಭತ್ತದ ಮೇಲೆ ಮಾಡಿದೀವಿ, ತೊಗರಿ ಮೇಲೆ ಮಾಡಿದೀವಿ, ಮೇಜ್ ಮೇಲೆ ಮಾಡಿದೀವಿ. ಸೊ ಹೀಗೆ ಅನೇಕ ಒಂದು ಕ್ರಾಪ್ಗಳನ್ನು ತೆಗೆದುಕೊಂಡು ಬೀಜೋಪಚಾರ ಕೂಡ ಮಾಡಿದೀವಿ, ಒಂದು ಸಿಂಪರಣೆ ಕೂಡ ಮಾಡಿದೀವಿ. ಸೊ ಅದರಿಂದ ನಮಗೆ ಕಂಡು ಬಂದಂತ ಒಂದು ವಿಶ್ಲೇಷಣೆ ಏನಂತಂದ್ರೆ 10-18% ಈಲ್ಡ್ ನಮಗೆ ಜಾಸ್ತಿ ಬಂದಿದೆ. ಸೊ ಅದಲ್ಲದೆ ಮತ್ತು ಆ ಒಂದು ಬೀಜದಲ್ಲಿ ಯಾವುದೇ ರೀತಿಯ ಏನು ಕಣಗಳನ್ನು ಯೂಸ್ ಮಾಡಿರ್ತೀವಿ, ನಮಗೆ ಅಂತ ಬೀಜಗಳ ಒಂದು ಟಾಕ್ಸಿಕಿಟಿ ಕೂಡ ನಮಗೆ ಕಂಡು ಬಂದಿಲ್ಲ ಅಂತ ಒಂದು ದೃಢಪಡಿಸಲಾಗಿದೆ. ಈಗ ಮತ್ತೊಂದು ಕೃಷಿ ಪರಿಕರ ಅಂತಂದ್ರೆ ತಾವ್ ಹೇಳಿದಂಗೆ ಬೀಜೋಪಚಾರ ಮಾಡ್ಲಿಕ್ಕೆ ನ್ಯಾನೋ ತಂತ್ರಜ್ಞಾನದಿಂದ ಲೇಪನವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದೆ ಅಂತಕ್ಕಂಥದ್ದು, ಜೊತೆಗೆ ಪೋಷಕಾಂಶಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಬಂದಿದೆ. ಇನ್ನ ಕೀಟನಾಶಕ ರೋಗನಾಶಕ ಸಿಂಪರಣೆ ನೋಡ್ರಿ, ಲೈಟ್ರು 5 liter ಕ್ಯಾನು 10 liter ಕ್ಯಾನು ಎಲ್ಲ ತಂತಾನ ಸಿಂಪರಣೆ ಮಾಡ್ತಿರ್ತಾರೆ. ಇಲ್ಲಿ ನ್ಯಾನೋ ತಂತ್ರಜ್ಞಾನ ಬಂದಿದೆಯಾ, ಬಳಕೆ ಆಗ್ತದೆ ಹೇಗೆ? ಈಗ ಕೆಲವೊಂದು ಕಂಪನಿಗಳು ನ್ಯಾನೋ ಕಣಗಳನ್ನ ಯೂಸ್ ಮಾಡಿಕೊಂಡು ಈಗ ಕೀಟನಾಶಕಗಳು ಕೂಡ ಬಂದಿದೆ ಮತ್ತು ಹರ್ಬಿಸೈಡ್ಸ್ ಕೂಡ ಬಂದಿದೆ, ರೋಗನಾಶಕ ಮತ್ತು ಕೂಡ ಬಂದಿದೆ ಸರ್. ಆದರೆ ಯಾರು ಅದನ್ನ ನೇರವಾಗಿ ಒಂದು ಕ್ಲೇಮ್ ಅನ್ನ ಮಾಡ್ತಾ ಇಲ್ಲ, ಯಾಕಂದ್ರೆ ಸರ್ಕಾರದಿಂದ ಮಾನ್ಯತೆಯನ್ನ ಪಡೆದುಕೊಂಡಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ಮಾನ್ಯತೆ ಬಂದ ನಂತರ ಸೊ ಅದನ್ನು ಕೂಡ ಅವರು ಲೇಬಲಿಂಗ್ ಮಾಡ್ಕೊಂತಾರೆ. ಸೊ ಯಾಕೆ ಈ ಕಣಗಳ ತಮಗೆ ಆಗಲೇ ಈಗ ರೈತ ಬಾಂಧವರಿಗೆ ಹೇಳಿದೆ ಏನಂತಂದ್ರೆ, ಯಾವಾಗ ಚಿಕ್ಕ ಕಣಗಳಾಗಿರುತ್ತೆ ಅದರದ್ದು ಆಕ್ಟಿವಿಟಿ ಬೇಗನೆ ಆಗುತ್ತೆ, ಬೇಗನೆ ಒಂದು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಸೊ ಇದರ ಇನ್ನೊಂದು ಮುಖ್ಯ ಉಪಯೋಗ ಏನಂತಂದ್ರೆ, ಸೊ ಈ ಕಣಗಳು ಆಕ್ಟಿವ್ ಆಗುತ್ತೆ. ಅಂದ್ರೆ ಆಕ್ಟಿವ್ ಅಂತಂದ್ರೆ ಯಾವಾಗ ಅಲ್ಲಿ ಕೀಟಗಳು ಇರುವುದಿಲ್ಲ ಅದು ಯಾವುದೇ ರೀತಿ ಆಕ್ಟಿವಿಟಿ ಇರಲ್ಲ, ಯಾವಾಗ ಕೀಟಗಳು ಬರುತ್ತೆ ಅದು ಆಕ್ಟಿವ್ ಯುನಿಗ್ರೇಟೆಡ್ಸ್ ಅಂತ ಹೇಳ್ತೀವಿ, ಅದು ಆಕ್ಟಿವ್ ಆಗಿ ಆ ಕೀಟಗಳನ್ನ ನಿರ್ನಾಮ ಮಾಡ್ಲಿಕ್ಕೆ ಅಥವಾ ಕೀಟಗಳನ್ನ ಕೊಲ್ಲಿಕ್ಕೆ ಈ ಒಂದು ಕಣಗಳು ತುಂಬಾ ಉಪಯುಕ್ತವಾಗ್ತಾ ಇದೆ ಸರ್. ಈಗಾಗಲೇ ತಾವ್ ಹೇಳಿದಂಗೆ ನ್ಯಾನೋ ಡಿಎಪಿ ಮತ್ತು ನ್ಯಾನೋ ಯೂರಿಯಾ ಇವುಗಳನ್ನ ಸಿಂಪರಣೆ ಮಾಡ್ಲಿಕ್ಕೆ ಮಾತ್ರ ರೆಕಮೆಂಡೇಶನ್ ಇದೆ? ಹೌದು ಹೌದು, ಮಣ್ಣಿಗೆ ಹಾಕ್ಲಿಕ್ಕೆ ಅದು ಇಲ್ಲ. ಈಗ ಸರ್ಕಾರದ ಒಂದು ಆದೇಶದ ಪ್ರಕಾರ ಇದನ್ನ 2 times ಅಪ್ಲೈ ಮಾಡ್ಲಿಕ್ಕೆ, 2 times ಪೋಲಿಯೋ ಸ್ಪ್ರೇ ಮಾಡ್ಲಿಕ್ಕೆ ಮಾತ್ರ ರೆಕಮೆಂಡ್ ಮಾಡಿದೆ. 2% ಅಥವಾ 4%, ಮ್ಯಾಕ್ಸಿಮಮ್ 4% ಕೂಡ ನೀವು ಅಪ್ಲೈ ಮಾಡ್ಲಿಕ್ಕೂ ಸ್ಪ್ರೇ ಮಾಡ್ಲಿಕ್ಕೂ ರೆಕಮೆಂಡೇಶನ್ ಇರುವುದಿಲ್ಲ. ಈಗ ನಿಮ್ಮಲ್ಲಿ ನ್ಯಾನೋ ಒಂದು ಕೇಂದ್ರ ಇದೆ, ನ್ಯಾನೋ ತಂತ್ರಜ್ಞಾನ ಕೇಂದ್ರ, ಇಲ್ಲಿ ಏನೇನು ಮುಖ್ಯವಾಗಿ ಏನೇನು ಚಟುವಟಿಕೆಗಳು ನಡೆದಿದ್ದಾವೆ? ಸರ್, ಇದು 2011 ಈ ಒಂದು ಕೇಂದ್ರ ಆರಂಭವಾಗಿ ಸೊ ಇವತ್ತಿಗೆ ಆಲ್ಮೋಸ್ಟ್ ನಮಗೆ 14 ಕಳೆದ ನಂತರ 8 patents ಕೂಡ ಈ ಒಂದು ಕೇಂದ್ರಕ್ಕೆ ಲಭಿಸಿದವಾಗಿದೆ ಸರ್. 3 patents ನೀರಿನ ಒಂದು ಶುದ್ಧೀಕರಣ ಮಾಡಲಿಕ್ಕೆ ನಮಗೆ ಲಭಿಸಿದೆ. ಸೊ ಅದು ಬಂದ್ಬಿಟ್ಟು ವಾಟರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ನೀರಿನಲ್ಲಿ ಎಸ್ಪೆಷಲಿ ನಮ್ಮ ಡೈರಿ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ BOD ಇರ್ಬೋದು, COD ಇರ್ಬೋದು, ಸಲ್ಫೇಟ್ ಇರ್ಬೋದು, ಫಾಸ್ಫೇಟ್ ಇರ್ಬೋದು, ಅಂತ ಒಂದು ದ್ರಾವಣಗಳನ್ನು ಬೇರ್ಪಡೆ ಮಾಡಲಿಕ್ಕೆ ನಮಗೆ 3 patents ಲಭಿಸಿದೆ ಸರ್. ಅದಲ್ಲದೆ ಸೊ ತಮಗೆ ತಿಳಿದ ಹಾಗೆ ಈ ಭಾಗದಲ್ಲಿ ನಾವು ರೈಸ್ ಅನ್ನ ಅದರ ವಯಸ್ಸು ಎಷ್ಟಂತ, ಏಜಿಂಗ್ ಅಂತ ಹೇಳ್ತೀವಿ, ರೈಸ್ ಹಳೆದಾಗಿದೆ ಹೊಸದಾಗಿದೆ ಅಂತ ಕಂಡಿಡ್ಲಿಕ್ಕೆ ರೈಸ್ ಏಜಿಂಗ್ ಒಂದು ತಂತ್ರಜ್ಞಾನವನ್ನ ಸೊ ನ್ಯಾನೋ ಕಣಗಳಿಂದ ನಾವು ಸೆನ್ಸಾರ್ಸ್ ಅನ್ನ ಡೆವಲಪ್ ಮಾಡಿ ಕೂಡ ಸೊ ಅದು ಅಂತ ಒಂದು ತಂತ್ರ ಕೂಡ ಪೇಟೆಂಟ್ ಮಾಡಲಾಗಿದೆ. ಸೊ ಅದಲ್ಲದೆ ಈಗ ನಾವು ಒಂದು ಹಣ್ಣು ಹೇಗೆ ಚೆನ್ನಾಗಿದೆಯೋ ಇಲ್ಲ ಅದರ ಸೆಲ್ಫ್ ಲೈಫ್ ಅಂದರೆ ಪಿ ಎಚ್ ವೇರಿಯೇಷನ್ಸ್ ಆದಾಗ ಕಲರ್ಗಳಿಗೆ ಚೇಂಜ್ ಆಗುತ್ತೆ. ಸೊ ನಾವು ಇಂಟೆಲಿಜೆಂಟ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ, ಸ್ಮಾರ್ಟ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋಸ್ಟಾಟಿಕ್ ಸ್ಪಿನ್ನಿಂಗ್ ಮಷೀನನ್ನು ಯೂಸ್ ಮಾಡಿಕೊಂಡು ಸ್ಟ್ರಿಪ್ಪನ್ನು ಡೆವಲಪ್ಮೆಂಟ್ ಮಾಡಿ ಸೊ ಆ ಹಣ್ಣಿನ ಒಂದು ಜೀವಿತಾವಧಿಯನ್ನು ನಾವು ದೃಢೀಕರಣ ಮಾಡಲಿಕ್ಕೆ ಕೂಡ ನಮಗೆ ಪೇಟೆಂಟ್ ದೊರೆತಾ ಇದೆ. ಸೊ ಈಗ ಇದೇ ರೀತಿ ಅನೇಕ ಒಂದು ವಿಷಯಗಳ ಬಗ್ಗೆ ನಮ್ಮ ಒಂದು ತಂತ್ರಜ್ಞಾನ ಪೇಟೆಂಟ್ಗಳು ಲಭಿಸಿದೆ ಮತ್ತು ಅದನ್ನು ನಾವು ಕಮರ್ಷಿಯಲೈಸೇಷನ್ ಕೂಡ ಈಗ ಒಂದು ತಂತ್ರಜ್ಞಾನ ನಾವು ಮಾಡ್ತಾ ಇದ್ದೀವಿ ಸರ್. ಮತ್ತೊಂದು ಕೃಷಿಯಲ್ಲಿ ಪ್ರಮುಖವಾದದ್ದು, ಕೃಷಿ ಪರಿಕರಗಳಲ್ಲಿ ಪ್ರಮುಖವಾದದ್ದು ಕೃಷಿ ಉಪಕರಣಗಳು. ಕೃಷಿ ಉಪಕರಣ ಅಂದ್ರೆ ಇವತ್ತು ಕೂರಿಗೆ ಇರಬಹುದು, ಕುಂಟೆ ಇರಬಹುದು, ಬೇರೆ ಬೇರೆ ಕೃಷಿ ಒಂದು ಉಪಕರಣಗಳು, ಯಂತ್ರೋಪಕರಣಗಳು. ಇಲ್ಲಿ ಏನು ನ್ಯಾನೋ ತಂತ್ರಜ್ಞಾನ ಬಳಸಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ? ಖಂಡಿತ ಸಾಧ್ಯತೆ ಇದೆ ಸರ್. ಯಾಕಂದ್ರೆ ತಮಗೆಲ್ಲ ತಿಳಿದಿರಬಹುದು, ಮುಂಚೆ ನಮಗೆ ಚಾಕು ಅಂತಂದ್ರೆ ನಾವು ಏನು ಕಾಯಿಪಲ್ಲೆ ವೆಜಿಟೇಬಲ್ ಕಟ್ ಮಾಡಲಿಕ್ಕೆ ಸೊ ಏನು ನಾವು ಚಾಕುಗಳನ್ನು ಯೂಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಯಾವುದೇ ರೀತಿಯ ಲೇಪನ ಮಾಡ್ತಾ ಇದ್ದಿಲ್ಲ. ಸೊ ನಿಮಗೆ ಒಂದು ವಾರ ಎರಡು ವಾರ ಅಥವಾ ಆ ತಕ್ಷಣ ಅದನ್ನ ಶಾರ್ಪ್ನಿಂಗ್ ಮಾಡಬೇಕಾಗಿತ್ತು. ಸೊ ತದನಂತರ ಏನಾಯ್ತು, ಈಗ ಸೆಲ್ಫ್ ಶಾರ್ಪ್ನಿಂಗ್ ಚಾಕುಗಳು ಬಂದವು, ಪ್ಲೇಟೆಡ್ ಚಾಕುಗಳು ಬಂದವು. ಸೊ ನೀವು ಕಟ್ ಮಾಡಿದಂಗೆಲ್ಲ ಅದು ಚಾಕು ಹಾಗೆ ಶಾರ್ಪ್ ಆಗ್ಕೋತಾ ಹೋಗುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಶಿವಾಜಿ ಮಹಾರಾಜರು ಇರ್ಬೋದು, ಟಿಪ್ಪು ಸುಲ್ತಾನ ಇರ್ಬೋದು, ಅವರ ಒಂದು ಖಡ್ಗಕ್ಕೆ ಊರ್ಜ್ ಅಂತ ಮಟೀರಿಯಲ್ ಅನ್ನ ಒಂದು ಲೇಪನ ಮಾಡಿದ್ರು. ಆ ಊರ್ಜ್ ಮಟೀರಿಯಲ್ ನ್ಯಾನೋ ಕಣಗಳನ್ನಿಂದ ತಯಾರಿಸಿ ಆ ಊರ್ಜ್ಗಳನ್ನು ಲೇಪನ ಮಾಡಿದಾಗ ಆ ಕತ್ತಿ ಸೆಲ್ಫ್ ಶಾರ್ಪ್ನಿಂಗ್ ಆಗ್ತದೆ ಅಂತಂದು ಇತ್ತೀಚಿನ ದಿನಗಳಲ್ಲಿ ದೃಢಪಡಿಸಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಆ ಒಂದು ಮಟೀರಿಯಲ್ಸ್ ನಾವು ಕೋಟ್ ಮಾಡಿದಾಗ ನಮ್ಮ ಏನು ರೈತ ಬಾಂಧವರಿಗೆ ಈ ಶಾರ್ಪ್ನಿಂಗ್ ಮಾಡತಕ್ಕಂಥ ಅಥವಾ ಮುರಿದೋಗತಕ್ಕಂಥ ಕಣಗಳು ತುಂಬಾ ಇನ್ನೂ ವಿರಳವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಸೊ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ನಾವು ಕುಂಟೆಯನ್ನು ನೋಡಿದಾಗ ನಾವು ಏನು ಚಿಕ್ಕ ರೈತರು ಎತ್ತುಗಳನ್ನ ಯೂಸ್ ಮಾಡಿಕೊಂಡು ಕುಂಟೆ ಮಾಡೋ ಸಂದರ್ಭದಲ್ಲಿ ಭಾರ ಜಾಸ್ತಿ ಆಗುತ್ತೆ. ಸೊ ಈಗ ಏನಂತಂದ್ರೆ ನಾವು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಬಂದಿದೆ. ಸೊ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ತುಂಬಾ ಹಗುರವಾಗಿರುತ್ತೆ. ಸೊ ಅಂತ ಒಂದು ಕಣಗಳನ್ನ ಯೂಸ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಂಡಾಗ ಎಲ್ಲಾ ರೀತಿಯ ಒಂದು ಕಾರ್ಯ ತುಂಬಾ ಸರಳವಾಗುತ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖವಾದದ್ದು ಈ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಲ್ಲಿ, ವಿಶೇಷವಾಗಿ ಮೌಲ್ಯವರ್ಧನೆ ಮಾಡತಕ್ಕಂತ ಕೃಷಿ ಉತ್ಪನ್ನಗಳಲ್ಲಿ ಈ ನ್ಯಾನೋ ತಂತ್ರಜ್ಞಾನ ಬಳಸಲಿಕ್ಕೆ ಸಾಧ್ಯತೆ ಇದೆ. ಏನೇನೋ ಅಲ್ಲಿ ಅವಕಾಶಗಳಿದೆ ಮುಂದಿನ ದಿನಗಳಲ್ಲಿ? ತಮಗೆ ಒಂದು ಮಾತು ಹೇಳ್ಬೇಕಂತಂದ್ರೆ, ನಮ್ಮ ದೇಶ ಅಂತ ಅನ್ಕೊಂಡಾಗ ಭಾರತ ದೇಶದಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಒಂದು ಪರ್ಮಿಷನ್ ಇರೋದಿಲ್ಲ. ಬಟ್ ನಾವು ಹೊರದೇಶ ಅಂತ ಕಂಪೇರ್ ಮಾಡಿದಾಗ US ಇರ್ಬೋದು, ಕೆನಡಾ ಇರ್ಬೋದು, ಜರ್ಮನ್ ಇರ್ಬೋದು, ಸೊ ಅಲ್ಲಿ ವಿವಿಧ ಒಂದು ಪದಾರ್ಥಗಳಿಗೆ ಈಗ ಆಲ್ರೆಡಿ ನ್ಯಾನೋ ಕಣಗಳನ್ನ ಲೇಪನ ಮಾಡ್ತಾ ಇದ್ದಾರೆ. ಟಿಪ್ ಟಾಪ್ ಅಂತ ಒಂದು ಬ್ರ್ಯಾಂಡ್ ಬ್ರೆಡ್ ಅಲ್ಲಿ ಸೊ ನ್ಯಾನೋ ಕಣಗಳನ್ನ ಹಾಕಿ ಬ್ರೆಡ್ ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಇವನ್ ಅನೇಕ ಕಂಪನಿಗಳ ಐಸ್ ಕ್ರೀಮ್ ಇರ್ಬೋದು, ಸೊ ಐಸ್ ಕ್ರೀಮ್ ಅಲ್ಲಿ ನ್ಯಾನೋ ಕಣಗಳನ್ನ ಹಾಕಿ ಸೇಲ್ ಮಾಡ್ತಾ ಇದ್ದೀವಿ. ಸೊ ಇವನ್ ಬ್ರೀವಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಕೂಡ ನ್ಯಾನೋ ಕಣಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ನಾವು ಯಾವಾಗ ಫೋರ್ಟಿಫಿಕೇಶನ್ ಮಾಡ್ತಾ ಇದ್ದೀವಿ ಸೊ ಅದರ ಒಂದು ರಿಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಕಣಗಳ ನಾವು ಎಷ್ಟು ಕಡಿಮೆ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಗಾತ್ರವಾಗಿ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಪ್ರಿಸಿಷನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಅದರ ಎಫೆಕ್ಟಿವಿಟಿ ರಿಯಾಕ್ಟಿವಿಟಿ ತುಂಬಾ ಒಂದು ಅದ್ಭುತವಾಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಇದರ ಒಂದು ಎಫೆಕ್ಟ್ ಇನ್ನೂ ತುಂಬಾ ಜಾಸ್ತಿ ಆಗಿರುತ್ತೆ. ತಮ್ಮ ನ್ಯಾನೋ ಒಂದು ಸಂಶೋಧನಾ ಕೇಂದ್ರದಲ್ಲಿ ಮತ್ತೆ ಏನೆಲ್ಲ ಒಂದು ಚಟುವಟಿಕೆ ಇರಬಹುದು, ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಒಂದು ಯೋಜನೆಗಳಿದಾವೆ, ಏನು ಫೋರ್ಕಾಸ್ಟಿಂಗ್ ಇದೆ ನಿಮ್ದು? ಸೊ ಈಗಾಗಲೇ ತಾವು ಹೇಳಿದಾಗೆ ನಮ್ಮ ಒಂದು ಕೇಂದ್ರ ಆರಂಭವಾದ ನಂತರ ಸೊ ಸುಮಾರು 14 ವರ್ಷದಲ್ಲಿ ನಾವು ಅನೇಕ ಒಂದು ತಂತ್ರಜ್ಞಾನಗಳನ್ನು ರೈತ ಬಾಂಧವರಿಗೆ ಕೊಡಲಿಕ್ಕೆ ಒಂದು ತಂತ್ರಜ್ಞಾನಗಳನ್ನು ನಾವು ರೆಡಿ ಮಾಡಿಕೊಂಡಿದ್ದೀವಿ. ಸೊ ಸರ್ಕಾರದಿಂದ ಮಾನ್ಯತೆ ಬಂದಾಗ ಅಥವಾ ಯಾರು ಕಮರ್ಷಿಯಲೈಸ್ ಮಾಡ್ಕೊಳ್ತಾರೆ ಸೊ ಅಂತ ಒಂದು ಕಮರ್ಷಿಯಲ್ ಕೂಡ ನಮ್ಮ ಒಂದು ಬಾಗಿಲ ಓಪನ್ ಆಗಿರ್ತಾರೆ ರೈತ ಬಾಂಧವರಿಗೆ. ಆಮೇಲೆ ಈಗ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ನಮಗೆ ಒಂದು ಸ್ಯಾಂಪಲ್ಗಳು ಬರ್ತಾ ಇದೆ. ಸೊ ಅಂದ್ರೆ ಆ ಕಣಗಳ ಏನು ಶೇಪ್ ಇದೆ, ಸೈಜ್ ಇದೆ, ಆಕಾರ ಇದೆ, ಅದರ ಫಂಕ್ಷನಲ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ಸೊ ಅಂತ ಒಂದು ಟೆಸ್ಟ್ ಮಾಡಲಿಕ್ಕೆ ನಮಗೆ ವಿವಿಧ ಭಾಗದಿಂದ ಅನೇಕ ಸ್ಯಾಂಪಲ್ಗಳು ಬರ್ತಾ ಇದೆ. ಸೊ ಅದರಿಂದ ನಮ್ಮ ಒಂದು ಸೆಂಟರ್ ಕೂಡ ಈಗ ಸೆಲ್ಫ್ ಸಸ್ಟೈನ್ ಆಗಿ ಸೆಂಟರ್ ರನ್ ಆಗ್ತಾ ಇದೆ ಅಂತಂದು ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ಅಂದ್ರೆ ನೇರವಾಗಿ ರೈತರಿಗೆ ನ್ಯಾನೋ ತಂತ್ರಜ್ಞಾನ ನೇರವಾಗಿ ಅವರ ಒಂದು ಬಳಕೆಗೆ ಬರಲಿಕ್ಕೆ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ, ನೇರವಾಗಿ ರೈತರೇ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಬಳಕೆ ತರುವಂತದ್ದು? ಸೊ ನೇರವಾಗಿ ರೈತರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು, ಯಾಕಂತಂದ್ರೆ ಇದು ತುಂಬಾ ಒಂದು ಪ್ರೊಸೆಸ್ ಕೂಡ ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದರದೇ ಆದ ಒಂದು ತಂತ್ರಜ್ಞಾನ ಬೇಕಾಗುತ್ತೆ. ಸೊ ಬಟ್ ಕಣಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದಾಗ ಸೊ ಅದನ್ನ ನೇರವಾಗಿ ರೈತರ ಉಪಯೋಗ ಮಾಡಬಹುದು. ತಾವೇ ತಯಾರು ಮಾಡೋದಕ್ಕಿಂತ ಮುಂಚೆ ತಮಗೆ ಒಂದು ಈಗ ನಾವು ಹೇಗೆ ಬೀಜಗಳನ್ನ ನಾವು ಸರ್ಟಿಫೈಡ್ ಸೀಡ್ಸ್ ಅನ್ನ ತೆಗೆದುಕೊಂಡು ಉಪಯೋಗ ಮಾಡ್ಬೇಕಂತ ಹೇಳ್ತಾ ರೆಕಮೆಂಡ್ ಮಾಡ್ತಾ ಇದೀವಿ. ಅದೇ ರೀತಿ ತಯಾರಾದಂತ ನ್ಯಾನೋ ಕಣಗಳನ್ನ ರೈತರು ಸೀಡ್ ಮಿಕ್ಸಿಂಗ್ ಮಾಡೋದಿರ್ಬೋದು ಅಥವಾ ನಾವು ಸ್ಪ್ರೇ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಅನೇಕ ಮಿನರಲ್ಸ್ ಇರ್ಬೋದು, ಸೊ ಆ ಥರ ಯೂಸ್ ಮಾಡ್ಕೊಂಡ ಖಂಡಿತ ಅವರ ಒಂದು ಇಳುವರಿ ಮತ್ತು ಅಧಿಕವಾಗುತ್ತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಒಂದು ಇತ್ತೀಚೆಗೆ ಬಂದಂತಹ ಹೊಸ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃಷಿಯಲ್ಲಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಸ್ಕೋಪ್ ಇದೆ ಅದನ್ನು ಬಳಸಲಿಕ್ಕೆ ಅಂತಕ್ಕಂಥದ್ದು. ಅದೇ ರೀತಿ ನ್ಯಾನೋ ತಂತ್ರಜ್ಞಾನವನ್ನ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆ ಭವಿಷ್ಯ ಇದೆ ಆ ಕೃಷಿಯಲ್ಲಿ? ಖಂಡಿತವಾಗಿ ಸರ್. ಯಾಕಂದ್ರೆ ಈಗ ನಾವು ತಮಗೆ ತಿಳಿದ ಹಾಗೆ ನಾವು ಸುಮಾರು ರೆವಲ್ಯೂಷನ್ಗಳನ್ನು ಕೇಳ್ಕೊಂಡು ಬಂದ್ವಿ. ಗ್ರೀನ್ ರೆವಲ್ಯೂಷನ್ ಆಯ್ತು, ವೈಟ್ ರೆವಲ್ಯೂಷನ್ ಆಯ್ತು, ಎಲ್ಲೋ ರೆವಲ್ಯೂಷನ್ ಆಯ್ತು. ಸೊ ಈಗ ನೆಕ್ಸ್ಟ್ ರೆವಲ್ಯೂಷನ್ ಅಂದ್ರೆ ನ್ಯಾನೋ ರೆವಲ್ಯೂಷನ್, ಅದರಲ್ಲಿ ಯಾವುದೇ ರೀತಿಯ ಸಂದೇಹನೇ ಇಲ್ಲ. ಬಟ್ ತಾವು ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾ ಇದ್ರೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಲ್ಸೋ ಕನೆಕ್ಟೆಡ್ ವಿತ್ ನ್ಯಾನೋ ಟೆಕ್ನಾಲಜಿ. ಸೊ ಎಷ್ಟು ನಾವು ನೋಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಸೊ ಆ ಟೂಲ್ಸ್ ಎಲ್ಲ ರಿಲೇಟೆಡ್ ಟು ದಿ ನ್ಯಾನೋ ಟೆಕ್ನಾಲಜಿ ಅಂತಂದು ಈಗಾಗಲೇ ವಿಜ್ಞಾನಿಗಳು ತುಂಬಾ ಒಂದು ಕ್ಷೇತ್ರದಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೇದು ಶರಣಗೌಡ್ರೆ, ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡಿದ್ರಿ ತಂತ್ರಜ್ಞಾನದ ಬಗ್ಗೆ, ರೈತರಿಗೆ ಯಾವ ರೀತಿ ಲಾಭ ತರ್ತಾ ಇದೆ ತಂತ್ರಜ್ಞಾನ ಇದು? ಸೊ ಮುಖ್ಯವಾಗಿ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಏನಂತಂದ್ರೆ, ತಾವು ಅದನ್ನ ನೇರವಾಗಿ ಉಪಯೋಗ ಮಾಡಿ ಅದರ ಒಂದು ಸದುಪಯೋಗ ಪಡ್ಕೊಂಡಾಗ ಮಾತ್ರ ಅದರ ಒಂದು ಅನುಕೂಲ ಗೊತ್ತಾಗುತ್ತೆ. ಯಾರೋ ಹೇಳಿದ್ರಂತ ನಾವು ಉಪಯೋಗ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ, ಸೊ ಯಾವ ಒಂದು ಕಣ ಅಥವಾ ಯಾವುದೇ ಕಂಪನಿ ಇರಬಹುದು, ಸೊ ಯಾವ ಒಂದು ಕಣ ತಮಗೆ ಉಪಯೋಗ ಆಗುತ್ತೆ, ಸ್ಪ್ರೇ ಮಾಡಿದಾಗ ಯಾವಾಗ ಸ್ಪ್ರೇ ಮಾಡಬೇಕು ಅಂತ ವಿಜ್ಞಾನಿಗಳ ಮುಖಾಂತರ ತಿಳಿದುಕೊಂಡು ಸ್ಪ್ರೇ ಮಾಡಿ ಅದರ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನು ನಾವು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಪರಿಹಾರ ಇದ್ದೇ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೋಡ್ರಿ, ಮೊದಲ ನಮ್ಮ ರೈತರು ಕೀಟನಾಶಕ ಅಥವಾ ರೋಗನಾಶಕ ಸಿಂಪರಣೆ ಮಾಡ್ಬೇಕಾದ್ರೆ ಒಂದ್ ಎಕರೆಗೆ 1 ಲೀಟರ್ ಎಲ್ಲ ಉಪಯೋಗ ಮಾಡ್ತಾ ಇದ್ರು. ಒಂದ್ ಎಕರೆಗೆ 1 ಲೀಟರ್, ಅರ್ಧ ಲೀಟರ್. ಇವಾಗ ಒಂದ್ ಎಕರೆಗೆ ಸಿಂಪರಣೆ ಮಾಡ್ಬೇಕಾದ್ರೆ 0.5 ಲೀಟರ್ ಅಂದ್ರೆ 250 ml, 200 ml, 100 ml ಆದ್ರೂ ಖಂಡಿತ ಸರ್. ನಾವು ಮುಂಚೆ ನಾವು ಏನು ಜನರನ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇದ್ವಿ, ಸೊ ಇವಾಗ ತಮಗೆ ತಿಳಿದ ಹಾಗೆ ನಾವು ಡ್ರೋನ್ ಅನ್ನ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಈ ಒಂದು ನ್ಯಾನೋ ಕಣಗಳನ್ನ ಆಧಾರಿತ ಕೀಟನಾಶಕ ಯೂಸ್ ಮಾಡಿಕೊಂಡಾಗ ಖಂಡಿತ ಏರಿಯಾನು ಜಾಸ್ತಿ ಕವರ್ ಆಗುತ್ತೆ, ನಿಮಗೆ ಸೇವನೂ ಆಗುತ್ತೆ, ಕಾಸ್ಟ್ ಕಡಿಮೆ ಆಗುತ್ತೆ ಅಂತಂದು ನಾನು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ತಂತ್ರಜ್ಞಾನಕ್ಕೆ ತುಂಬಾನೇ ನಮ್ಮ ಕೃಷಿಯಲ್ಲಿ ಅನುಕೂಲವಾಗುತ್ತೆ, ರೈತ ಬಾಂಧವರಿಗೆ ಅನುಕೂಲವಾಗುತ್ತೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ. ಒಳ್ಳೆಯದು ಶರಣಗೌಡ್ರೆ, ಇದುವರೆಗೆ ನ್ಯಾನೋ ತಂತ್ರಜ್ಞಾನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಕೃಷಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಬಳಕೆಯ ಮಹತ್ವ ಮತ್ತು ಇತ್ತೀಚಿನ ಸಂಶೋಧನೆಗಳ ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬೌಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಸಹಿತ ಮತ್ತು ಸಿಡಿಲಿನಿಂದ ಕೂಡಿದ ವಾತಾವರಣ ಇರಲಿದ್ದು, ಗರಿಷ್ಠ ಉಷ್ಣಾಂಶ 36-38 ° C ಮತ್ತು ಕನಿಷ್ಠ ಉಷ್ಣಾಂಶ 20-21 ° C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 56-68% ಮತ್ತು ಕನಿಷ್ಠ ಆರ್ದ್ರತೆ 41-43% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನ ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 cm ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೋ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನ ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿಯಲ್ಲಿ ಇಳುವರಿಯನ್ನ ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP, ಅಥವಾ ಇಮಾಮಿಕ್ವಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ml ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ml ಫ್ರಫೆನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಇನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನ ಸಂಪರ್ಕಿಸಬೇಕು. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನ ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೇಗಿದೆ? ಮಾನ್ವಿ ತಾಲೂಕಿನ ಪೇಟೆ ಧಾರಣೆ ಸಜ್ಜೆ ಕನಿಷ್ಠ ಹಾಗೂ ಗರಿಷ್ಠ 2,100 ರೂಪಾಯಿ, ಜೋಳ 2,400 ರೂಪಾಯಿಯಿಂದ 2,850 ರೂಪಾಯಿ, ಮೆಕ್ಕೆಜೋಳ 2,490 ರೂಪಾಯಿಯಿಂದ 2,500 ರೂಪಾಯಿ, ಭತ್ತ ಹೊಸ ಸೋನಾ ಮಸೂರಿ 1,900 ರೂಪಾಯಿಯಿಂದ 2,000 ರೂಪಾಯಿ, ಅಕ್ಕಿ ಕನಿಷ್ಠ ಹಾಗೂ ಗರಿಷ್ಠ 2,490 ರೂಪಾಯಿ. ರಾಯಚೂರಿನ ಪೇಟೆ ಧಾರಣೆ ಸಜ್ಜೆ 2,359 ರೂಪಾಯಿಯಿಂದ 2,401 ರೂಪಾಯಿ, ಕಡಲೆಕಾಳು ಜವಾರಿ 5,300 ರೂಪಾಯಿಯಿಂದ 5,950 ರೂಪಾಯಿ, ಹತ್ತಿ ಹೈಬ್ರಿಡ್ ಕನಿಷ್ಠ ಹಾಗೂ ಗರಿಷ್ಠ 8,048 ರೂಪಾಯಿ, ಅಲಸಂದೆ 5,369 ರೂಪಾಯಿಯಿಂದ 6,201 ರೂಪಾಯಿ, ಶೇಂಗಾ ಮಾದರಿ ಬೆಲೆ 5,700 ರೂಪಾಯಿ, ಹುರುಳಿಕಾಳು ಕನಿಷ್ಠ ಹಾಗೂ ಗರಿಷ್ಠ 7,411 ರೂಪಾಯಿ, ಮೆಕ್ಕೆಜೋಳ ಮಾದರಿ ಬೆಲೆ 1,709 ರೂಪಾಯಿ, ಭತ್ತ ಸೋನಾ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 2,339 ರೂಪಾಯಿ, ತೊಗರಿ ಕೆಂಪು ಮಾದರಿ ಬೆಲೆ 7,302 ರೂಪಾಯಿ, ತೊಗರಿ ಬಿಳಿ ಮಾದರಿ ಬೆಲೆ 7,189 ರೂಪಾಯಿ. ಪೇಟೆ ಧಾರಣೆ ಕೇಳಿದ್ರಿ. ನಾಳಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ. ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ MY ಅವರೊಡನೆ ಸಂದರ್ಶನವನ್ನು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:20. ಜಾನಪದ ಸಂಗೀತ.